ಅದು ತಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಸೊ ಈ ಭೂಮಿಯ ಫಲವತ್ತತೆನ ಉಳಿಸ್ಕೊಳ್ಳಿಕ್ಕೆ ಅಥವಾ ಉತ್ಕೃಷ್ಟವಾದ ಚೆನ್ನಾಗಿ ಸಾವಯವವಾಗಿ ಕೃಷಿ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ, ಸಾವಯವ ಗೊಬ್ಬರನ ಸಾವಯವ ಕೃಷಿ ಪದ್ಧತಿನ ಈ ಕೃಷಿಯಲ್ಲಿ ಅಳವಡಿಸ್ಕೊಬೇಕು ಅಂತ ಎಲ್ಲರೂ ನಾವು ಹೇಳ್ತಾ ಇರ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಈ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಬರೋದು ಏನಪ್ಪ ಅಂತಂದ್ರೆ ನಮ್ಮ ಈ ಕೃಷಿಗೆ ಬೇಕಾಗುವಂತ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಸೊ ಈ ಕೃಷಿಗೆ ಬೇಕಾಗುವಂತ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ. ನೋಡಿ ರೈತ ಬಾಂಧವರೆ, ನೀವು ಗೊಬ್ಬರಗಳು ಅಂತ ಅಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲ. ರಾಸಾಯನಿಕ ಗೊಬ್ಬರ ಅಂದ್ರೆ ನಮ್ಮ ಯೂರಿಯಾ, DAP, SSP ಮತ್ತೆ MOP ಮತ್ತೆ ನೀವೆಲ್ಲ ಕಾಂಪ್ಲೆಕ್ಸ್ ಅಂತ ಹೇಳ್ತಿರಲ್ಲ, ಅವೆಲ್ಲ ರಾಸಾಯನಿಕ ಗೊಬ್ಬರಗಳು. ಆದ್ರೆ ನಮ್ಮ ಈ ಜೈವಿಕ ಗೊಬ್ಬರಗಳು ಅಂತಂದ್ರೆ ಕೃಷಿಗೆ ಬೇಕಾಗುವಂತ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು. ಅಂದ್ರೆ ನಾವು ಈ ಸಾರಜನಕನ ರಾಸಾಯನಿಕವಾಗಿ ಕೊಟ್ರೆ ಯೂರಿಯಾ ಹಾಕ್ತಿವಿ, ಆದ್ರೆ ಸಾವಯವವಾಗಿ ನಾವು ಸಾರಜನಕನ ಕೊಡಬೇಕು ಅಂತಂದ್ರೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಹಾಕಬೇಕು. ಆ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರದಲ್ಲಿ ಏನಪ್ಪ ಅಂದ್ರೆ ಒಂದಷ್ಟು ಸೂಕ್ಷ್ಮಾಣುಜೀವಿ, ಅವು ಸಾರ್ವಜನಿಕನ ಸ್ಥಿರೀಕರಿಸುವಂತ ಸೂಕ್ಷ್ಮಾಣುಜೀವಿಗಳನ್ನ ನಾವು ಆ ಗೊಬ್ಬರದಲ್ಲಿ ಹಾಕಿರ್ತೀವಿ. ಅದನ್ನ ನಾವು ಉಪಯೋಗಿಸಿದ್ರೆ ಸಾರ್ವಜನಿಕದ ಅಂಶನ ನಾವು ರಾಸಾಯನಿಕವಾಗಿ ಕೊಡುವಂತ ಸಾರ್ವಜನಿಕನ ಕಡಿಮೆ ಮಾಡಬಹುದು. ಅವಾಗ ಹಾಗಾಗಿ ನಮ್ಮ ಜೈವಿಕ ಗೊಬ್ಬರಗಳಲ್ಲಿ ನಾವು ಯಾವ್ಯಾವ ವಿಧಗಳಿದಾವಪ್ಪ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಮೊದಲನೇದಾಗಿ ಸಾವಯವ ಅಥವಾ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ. ಸೊ ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂದ್ರೆ ಏನಪ್ಪ ಅಂತ ಅಂದ್ರೆ ನೋಡಿ ರೈತ ಬಾಂಧವರೇ, ನಮ್ಮ ಸಾರ್ವಜನಿಕ ಗಾಳಿಲಿ ಗ್ಯಾಸ್ ರೂಪದಲ್ಲಿ ಇದೆ. ಸೊ ಆ ಗ್ಯಾಸ್ ರೂಪದಲ್ಲಿರುವಂತಹ ಸಾರ್ವಜನಿಕನ ಯಾವುದೇ ಬೆಳೆಗಳು ಆ ಗ್ಯಾಸ್ ರೂಪದಲ್ಲಿರುವಂತಹ ಸಾರ್ವಜನಿಕನ ಹೀರ್ಕೊಂಡು ನಮ್ಗೆ ಪ್ರೋಟೀನ್ ಆಗಿ ಅಥವಾ ನೈಟ್ರೋಜನ್ ಆಗಿ ಕೊಡಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಕೆಲವೊಂದಷ್ಟು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಈ ಸೂಕ್ಷ್ಮಾಣುಜೀವಿಗಳ ಕೆಲಸ ಏನಪ್ಪ ಅಂತಂದ್ರೆ ಸಾರ್ವಜನಿಕನ ಗಾಳಿಲಿರುವಂತಹ ಸಾರ್ವಜನಿಕನ ಸ್ಥಿರೀಕರಿಸಿ ನೈಟ್ರೇಟ್ ಆಗಿ ಗಿಡಗಳಿಗೆ ಅಥವಾ ಮಣ್ಣಿಗೆ ಕೊಡುವಂತ ಕೆಲಸನ ಮಾಡುವಂತ ಸೂಕ್ಷ್ಮಾಣುಜೀವಿಗಳನ್ನ ನಾವೇನಂತೀವಿ ಅಂತಂದ್ರೆ ಸಾರ್ವಜನಿಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಿ. ಸೊ ಈ ಸಾರ್ವಜನಿಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಲ್ಲಿ ಯಾವ್ಯಾವ್ದಿದೆ ಅಂತ ಅಂದ್ರೆ ಮೊದಲನೇದಾಗಿ ರೈಜೋಬಿಯಂ ಅಂತ ಜೈವಿಕ ಗೊಬ್ಬರ. ನಮ್ಮ ರೈತ ಬಾಂಧವರು ಇದನ್ನ ಸಾಕಷ್ಟು ರೈತ ಬಾಂಧವರು ಇದನ್ನು ಉಪಯೋಗಿಸಿರ್ತಾರೆ, ಆದ್ರೂ ಇದನ್ನ ಇನ್ನೊಂದ್ಸಲ ನಾನು ರಿಪೀಟ್ ಮಾಡಿ ಹೇಳ್ತೀನಿ. ರೈಜೋಬಿಯಂ ಇದು ಒಂದು ಸಾರ್ವಜನಿಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿ ಅಥವಾ ಜೈವಿಕ ಗೊಬ್ಬರ. ಇದ್ರ ಕೆಲಸ ಏನಪ್ಪ ಅಂತ ಅಂದ್ರೆ ಗಾಳಿಲಿರುವಂತಹ ಸಾರ್ವಜನಿಕನ ಸ್ಥಿರೀಕರಿಸುವಂತ ಕೆಲಸ. ಆದ್ರೆ ಮುಖ್ಯವಾಗಿ ರೈಜೋಬಿಯಂ ಯಾವ್ದ್ರ ಜೊತೆ ಇರುತ್ತೆ ಅಂತಂದ್ರೆ ದ್ವಿದಳ ಧಾನ್ಯಗಳು. ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ, ದ್ವಿದಳ ಧಾನ್ಯಗಳು ಅಂತಂದ್ರೆ ಈ ತೊಗರಿ, ಅಲಸಂದೆ, ಶೇಂಗಾ, ಕಡ್ಲೆ, ಉದ್ದು ಅಂತ ದ್ವಿದಳ ಧಾನ್ಯಗಳಲ್ಲಿ ಈ ನಮ್ಮ ರೈಜೋಬಿಯಂ ಏನ್ ಮಾಡುತ್ತೆ, ಬೇರೆ ಗಂಟುಗಳನ್ನ ಮಾಡಿ ಸಾರ್ವಜನಿಕನ ಸ್ಥಿರೀಕರಣ ಮಾಡಿ ಭೂಮಿಲಿ ಇಟ್ಕೊಳ್ಳುತ್ತೆ ಮತ್ತೆ ಗಿಡಕ್ಕೂ ಕೊಡುವಂತ ಕೆಲಸನ ಈ ನಮ್ಮ ರೈಜೋಬಿಯಂ ಮಾಡುತ್ತೆ. ಸೊ ಇನ್ನೊಂದು ಸೂಕ್ಷ್ಮಾಣುಜೀವಿ ಇದೆ ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣುಜೀವಿ, ಅದು ಯಾವ್ದಪ್ಪ ಅಂತಂದ್ರೆ ಅಜಿಟೋಬ್ಯಾಕ್ಟರ್. ಸೊ ಈ ಅಜಿಟೋಬ್ಯಾಕ್ಟರ್ ಏನಪ್ಪ ಅಂತಂದ್ರೆ ಇದು ನೈರುತ್ಯ ಸಾಮಾನ್ಯವಾಗಿ ಎಲ್ಲಾ ಪರಿಸರದಲ್ಲೂ ಇರುತ್ತೆ. ಇದಕ್ಕೆ ಯಾವುದೂ ಸಹಜೀವಿ ಬೇಕಾಗಿಲ್ಲ, ಅಂದ್ರೆ ಯಾವ ಗಿಡದ ಜೊತೆನೂ ಇದು ಜೊತೆಲಿ ಬೆಳಿಬೇಕಾಗಿಲ್ಲ. ಇದು ಏನಪ್ಪ ಅಂತಂದ್ರೆ ಮಣ್ಣಲ್ಲಿ ಹಾಗೆ ಇರುತ್ತೆ, ಸಾವಯವ ಪದಾರ್ಥ ಉಪಯೋಗಿಸ್ಕೊಂಡು ಅದು ಚೆನ್ನಾಗಿ ಬೆಳೆದು ತಮ್ಮ ಸಾರ್ವಜನಿಕನ ಸ್ಥಿರೀಕರಣ ಮಾಡುವಂತ ಕೆಲಸನೂ ಮಾಡುತ್ತೆ. ಈ ರೈಜೋಬಿಯಂ ನಾವು ಸಾಮಾನ್ಯವಾಗಿ ಎಲ್ಲಾ ಈ ತೋಟಗಾರಿಕೆ ಬೆಳೆಗಳು ಆಮಂತ್ರ ಈಗ ಅಡಿಕೆಗೆ ಹಾಕಬಹುದು, ನಾವು ಹಲಸಿಗೆ ಹಾಕಬಹುದು, ಅಂದ್ರೆ ಪರ್ಟಿಕ್ಯುಲರ್ಲಿ ಸೀಬೆ ಅಂತ ಬೆಳೆಗಳಿಗೆ ನಾವು ಈ ಅಜಿಟೋಬ್ಯಾಕ್ಟರ್ನ ಹಾಕಬಹುದು. ಸೊ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮುಖ್ಯವಾಗಿ ನಮ್ದು ಏನಪ್ಪಾ ಅಂತಂದ್ರೆ ಭತ್ತ ಬೆಳೆಯುವಂತ ರೈತರಿಗೆ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಯಾವ್ದು ಹಾಕಬಹುದು ಅಂತಂದ್ರೆ ಅಜೋಸ್ಪೈರ್ಲಮ್ ಅಂತ ಹೇಳ್ತೀವಿ ನಾವು. ಅಜೋಸ್ಪೈರ್ಲಮ್ ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತ ಜೈವಿಕ ಗೊಬ್ಬರ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಭತ್ತದಲ್ಲಿ ಮಾತ್ರ ಇದು ಸಾರ್ವಜನಿಕನ ಸ್ಥಿರೀಕರಣ ಮಾಡುವಂತ ಕೆಲಸನ ಮಾಡುತ್ತೆ. ಸೊ ಹಾಗಾಗಿ ಇವಿಷ್ಟು ಮೂರು ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತ ಜೈವಿಕ ಗೊಬ್ಬರಗಳು ಯಾವ್ಯಾವ್ದು ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. ಮೊದಲನೇದು ರೈಜೋಬಿಯಂ, ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ. ಈ ರೈಜೋಬಿಯಂ ದ್ವಿದಳ ಧಾನ್ಯಗಳಲ್ಲಿ ಎಷ್ಟು ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ಅಂತಂದ್ರೆ ಸುಮಾರು ಒಂದು 25-35 kg ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ರೈತ ಬಾಂಧವರೇ. ಅಂದ್ರೆ ಒಂದು ಎಕರೆಗೆ ನಾವು ದ್ವಿದಳ ಧಾನ್ಯಗಳ ಹಾಕ್ಬಿಟ್ಟು ರೈಸೋಬಿಯಂ ಅನ್ನ ಸೇರಿಸಿದ್ರೆ ದ್ವಿದಳ ಧಾನ್ಯ ಬೆಳೆಗೆ 25-35 ಕೆಜಿಯಷ್ಟು ಸಾರಜನಕ ಸ್ಥಿರೀಕರಣ ಮಾಡುತ್ತೆ ಒಂದು ಎಕರೆಗೆ. ಅಂದ್ರೆ ಏನರ್ಥ ಅಂತಂದ್ರೆ ನಾವು ಮುಂದಿನ ವರ್ಷಕ್ಕೆ ನಾವು ರಾಸಾಯನಿಕವಾಗಿ ಆಗ್ತಿದ್ದಂತ ಸುಮಾರು 25-35 ಕೆಜಿಯಷ್ಟು ಸಾರಜನಕ ನಾವೇನ್ ಮಾಡಬಹುದು, ಕಡಿಮೆ ಮಾಡಬಹುದು. ಅವಾಗ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ನಾವು ಕಡಿಮೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಬೆಳೆಗೆ ವೆಚ್ಚನೂ ಕಡಿಮೆ ಆಗುತ್ತೆ, ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ಮಣ್ಣಿನ ಫಲವತ್ತತೆನು ಚೆನ್ನಾಗುತ್ತೆ. ಅವಾಗ ನಮ್ಗೆ ಸುಸ್ಥಿರವಾದಂತ ಬೆಳೆನು ನಾವು ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇನ್ನೊಂದು ಅಜಿಟೋಬ್ಯಾಕ್ಟರ್ ಹೇಳಿದ್ದೀನಿ ಅವಾಗ್ಲೇ, ಅದು ಅಜಿಟೋಬ್ಯಾಕ್ಟರ್ ಸಾಮಾನ್ಯವಾಗಿ ಎಲ್ಲಾ ತೋಟಗಾರಿಕೆ ಬೆಳೆಗಳು ಅಡಿಕೆ ಅಂತ ಬೆಳೆಗಳಿಗೆ ಉಪಯೋಗಿಸಬಹುದು. ಆದ್ರೆ ಏಕದಳ ಧಾನ್ಯವಾದ್ರೆ ನಮ್ಮ ಈ ಅಜೋಸ್ಪೆರ್ಲಮ್ನ ಉಪಯೋಗಿಸಬೇಕು. ಈ ಅಜೋಸ್ಪೆರ್ಲಮ್ ಏಕದಳ ಧಾನ್ಯ, ಏಕದಳ ಧಾನ್ಯ ಅಂದ್ರೆ ಯಾವ್ದಪ್ಪ ರೈತ ಬಂದವರಿಗೆ ಅಂತಂದ್ರೆ ಭತ್ತ, ಮೆಕ್ಕೆಜೋಳ, ಜೋಳ, ಬಾಳೆ ಇಂತ ಕೆಲವೊಂದಿಷ್ಟು ತರಕಾರಿ ಬೆಳೆಗಳು ಅಂತವಕ್ಕೆಲ್ಲ ನಾವು ಏನಪ್ಪ ಮಾಡಬಹುದು ಅಂದ್ರೆ ಅಜೋಸ್ಪೆರ್ಲಮ್ ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣುಜೀವಿ ಅಥವಾ ಜೈವಿಕ ಗೊಬ್ಬರನ ಹಾಕಬಹುದು. ಸೊ ಈ ಅಜೋಸ್ಪೆರ್ಲಮ್ ಉಪಯೋಗಿಸೋದ್ರಿಂದ ಸುಮಾರು ಒಂದು 20-25 ಕೆಜಿಯಷ್ಟು ಸಾರ್ವಜನಿಕನ ಸ್ಥಿರೀಕರಣ ಮಾಡುವಂತ ಕೆಪಾಸಿಟಿ ನ ನಮ್ಮ ಅಜೋಸ್ಪೆರ್ಲಮ್ ಹೊಂದಿದೆ. ಸೊ ಇದಿಷ್ಟು ಬಂದು ಸಾರ್ವಜನಿಕದ ವಿಚಾರದಲ್ಲಿ. ಸೊ ಇನ್ನೊಂದು ರಂಜಕ ಕರಗಿಸುವಂತ ಸೂಕ್ಷ್ಮಾಣುಜೀವಿಗಳು ಅಂತ ಇದಾವೆ. ರೈತ ಬಾಂಧವರೇ, ನಾವು ರಂಜಕನ ಸೂಪರ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ರಾಸಾಯನಿಕವಾಗಿ ಗೊಬ್ಬರನ ಹಾಕ್ತೀವಿ ನಮ್ಮ ಭೂಮಿಗೆ. ಅವಾಗ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ನಾವು 100 ಕೆಜಿ ಡಿ ಎ ಪಿನ ಆಗ್ಲಿ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋ ಆಗ ಹಾಕಿದಾಗ ಅಬ್ಬಬ್ಬಾ ಅಂತ ಅಂದ್ರೆ ನಮ್ಮ ರೈತ ಬಾಂಧವರಲ್ಲಿ ಹೇಳ್ತಾ ಇರೋದು ನಾವು ಅಂದ್ರೆ ಒಂದು 60 ಕೆಜಿಯಷ್ಟು ರಂಜಕನ ನಮ್ಮ ಬೆಳೆಗಳು ಉಪಯೋಗಿಸ್ಕೊಳ್ಳುತ್ತೆ. ಅದರಲ್ಲಿ ಮಿಕ್ಕ 40 ಕೆಜಿ ರಂಜಕ ಮಣ್ಣಲ್ಲಿ ಹಾಗೆ ಇರುತ್ತೆ. ಮಣ್ಣಲ್ಲಿ ಹಾಗೆ ಇರಲ್ಲ, ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಕೆಲವೊಂದಷ್ಟು ಲಘು ಪೋಷಕಾಂಶಗಳ ಜೊತೆ ನಮ್ಮ ರಂಜಕ ಘನ ಆಗೋಗಿರುತ್ತೆ. ಅದನ್ನ ನಾವು ಘನವಾದಂತ ರಂಜಕ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಬೆಳೆಗಳಿಗೆ ಘನವಾದಂತ ರಂಜಕ ಲಭ್ಯವಿರುವುದಿಲ್ಲ. ಅಂದ್ರೆ ನಮ್ಮ ಬೆಳೆಗಳು ಆ ಘನವಾದಂತ ರಂಜಕನ ತಗೊಂಡು ತಮಗೆ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಳಲ್ಲ. ಎಷ್ಟೇ ಘನವಾದಂತ ರಂಜಕ ಭೂಮಿಯಲ್ಲಿ ಇದ್ರು ಅದು ನಮಗೆ ವೇಸ್ಟ್ ಆಗ್ತಾ ಇರುತ್ತೆ. ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಕೆಲವೊಂದಷ್ಟು ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿನ ಭೂಮಿಗೆ ಸೇರಿಸಬೇಕು. ಆ ರಂಜಕ ಕರಗಿಸುವಂತ ಸೂಕ್ಷ್ಮಾಣುಜೀವಿಗಳನ್ನ ಭೂಮಿಗೆ ಸೇರಿಸಿದಾಗ ಈ ಘನವಾದಂತ ರಂಜಕನ ನಮ್ಮ ಸೂಕ್ಷ್ಮಾಣುಜೀವಿಗಳು ಕರಗಿಸಿ ಗಿಡಕ್ಕೆ ರಂಜಕನ ಕೊಡುವಂತ ಕೆಲಸನ ಮಾಡುತ್ತೆ. ಇದು ಎರಡನೇ ವಿಧ, ರಂಜಕ ಕರಗಿಸುವಂತ ಜೈವಿಕ ಗೊಬ್ಬರ. ಮೂರನೇ ವಿಧ ಬಂದು ರಂಜಕ ಮತ್ತು ಕೆಲವೊಂದಷ್ಟು ಪೋಷಕಾಂಶಗಳನ್ನ ಒದಗಿಸುವ ಸೂಕ್ಷ್ಮಾಣುಜೀವಿ. ಅಂದ್ರೆ ಏನಪ್ಪ ಅಂತಂದ್ರೆ ಕೆಲವೊಂದಷ್ಟು ಪೋಷಕಾಂಶಗಳು ಬೇರಿನಿಂದ ದೂರ ಇರುತ್ತೆ ರೈತ ಬಾಂಧವರೇ. ಆ ದೂರ ಇರುವಂತ ಪೋಷಕಾಂಶಗಳನ್ನ ತನ್ನ ಕಡೆ ಬೇರೆ ಕಡೆ ಎಳ್ಕೊಳ್ಳುವಂತ ಕೆಲಸನ ಕೆಲವೊಂದಷ್ಟು ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ಸೊ ಈ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡುತ್ತೆ ಅಂತಂದ್ರೆ ಬೇರಿನ ಮೇಲೆ ಬೆಳೆದು ಎಲ್ಲಿ ಪೋಷಕಾಂಶಗಳು ಬೇರಿನಿಂದ ದೂರ ಇರುತ್ತೆ ಅಂತ ಕಡೆ ಎಳ್ಕೊಂಡು ಬೇರೆ ಕಡೆ ಎಳೆದುಕೊಂಡು ಕೊಡುವಂತ ಕೆಲಸನ ನಮ್ಮ ಈ ರಂಜಕ ಅಥವಾ ಪೋಷಕಾಂಶಗಳ ಒದಗಿಸುವಂತ ಜೈವಿಕ ಗೊಬ್ಬರ ಮಾಡುತ್ತೆ. ಅದು ಯಾವುದು ಅಂತ ಅಂದ್ರೆ ನಮ್ಮ ಮೈಕೋರೈಜಾ. ನಮ್ಮ ರೈತ ಬಾಂಧವರೆಲ್ಲರೂ ಆರಿಸಿಕೆಗಳೆಲ್ಲ ಸಿಗುತ್ತೆ, ಕೇಳಿರ್ಬೇಕಿದ್ದನ್ನ ಮೈಕೋರೈಜಾ ಅಂತ. ಈ ಮೈಕೋರೈಜಾನ ನಾವು ಉಪಯೋಗಿಸೋದು ಬಹಳ ಒಳ್ಳೇದು. ಸೊ ಇದು ಮುಖ್ಯವಾಗಿ ಜೈವಿಕ ಗೊಬ್ಬರಗಳ ವಿಚಾರದಲ್ಲಿ ಬಂದ್ರೆ. ಸೊ ಇನ್ನೊಂದು ಈಗ ಇನ್ನೊಪ್ಪ ಏನಪ್ಪ ಅಂತಂದ್ರೆ ನಮ್ಮ ಈ ಜೈವಿಕ ಗೊಬ್ಬರ ನಮ್ಮ ರೈತ ಬಾಂಧವರು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ಇವತ್ತನ್ನು ಸ್ವಲ್ಪ ಹೇಳ್ತೀನಿ. ಮೊದಲನೇದಾಗಿ ಹೇಗೆ ಮಾಡಬೇಕು ಅಂತಂದ್ರೆ ನೇರವಾಗಿ ಜೈವಿಕ ಗೊಬ್ಬರನ ಮಣ್ಣಿಗೆ ಸೇರಿಸಬಹುದು. ಹೇಗೆ ನೇರವಾಗಿ ಮಣ್ಣಿಗೆ ಸೇರಿಸಬಹುದು ಅಂತಂದ್ರೆ ಒಂದು ಎಕರೆ ಹೊಲ ಇದ್ರೆ ಅಥವಾ 1 ಎಕರೆಗೆ ಸಾಮಾನ್ಯವಾಗಿ 5 ಕೆಜಿ ಜೈವಿಕ ಗೊಬ್ಬರ ತಗೊಂಬೇಕು. ಅದನ್ನ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಮ್ಮ ಹೊಲಗಳಲ್ಲಿ ಅಥವಾ ಸಾಲುಗಳಲ್ಲಿ ಹರಡಬೇಕು. ಹರಡ ಆದ ನಂತರ ಹಗುರವಾಗಿ ಒಂದು ಇರಿಗೇಷನ್ ಅಥವಾ ನೀರನ್ನ ಹಾಯಿಸಬೇಕು ರೈತ ಬಾಂಧವರು. ಇನ್ನೊಮ್ಮೆ ಹೇಳ್ತೀನಿ, 1 ಎಕರೆಗೆ ಜೈವಿಕ ಗೊಬ್ಬರ 5 ಕೆಜಿ ಯಾವುದೇ ಜೈವಿಕ ಗೊಬ್ಬರ ಆಗ್ಬೋದು, ಅಥವಾ ರೈಸೋಬಿಯಂ ಆಗ್ಬೋದು, ಅಜಿಟೋಬ್ಯಾಕ್ಟರ್ ಆಗ್ಬೋದು, ಮೈಕೋರೈಸನೇ ಆಗ್ಬೋದು, ಅಥವಾ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿನೇ ಆಗ್ಬೋದು, ಅಥವಾ ರಂಜಕ ಒದಗಿಸುವುದಾಗ್ಬೋದು, ಪೊಟ್ಯಾಶ್ ಕರಗಿಸುವ ಸೂಕ್ಷ್ಮಾಣುಜೀವಿನಾದ್ರೂ ಆಗ್ಬೋದು. ಆ ಜೈವಿಕ ಗೊಬ್ಬರನ ತಗೊಂಬೇಕು, ಅದಕ್ಕೆ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆ 100 ಕೆಜಿ ಅಥವಾ ಒಟ್ಟು 105 ಕೆಜಿ ಜೈವಿಕ ಗೊಬ್ಬರನ ನಾವೇನ್ ಮಾಡಬೇಕು, ನಾವು ಹೊಲದಲ್ಲಿ ಹರಡಬೇಕು. ಹೊಲದಲ್ಲಿ ಹರಡಿಬಿಟ್ಟು ಹಗುರವಾಗಿ ತೇವಾಂಶ ಅಥವಾ ಇರಿಗೇಷನ್ ಅಥವಾ ನೀರನ್ನ ಹಾಯಿಸಬೇಕು. ಆ ನೀರನ್ನ ಹಾಸಿದಾಗ ನಮ್ಮ ಸೂಕ್ಷ್ಮಾಣುಜೀವಿಗಳು ಚೆನ್ನಾಗಿ ವೃದ್ಧಿ ಆಗ್ಲಿಕ್ಕೆ ಉಪಯೋಗ ಹೆಲ್ಪ್ ಆಗುತ್ತೆ. ಸೊ ಇದು ಮೊದಲನೇ ವಿಧ, ಜೈವಿಕ ಗೊಬ್ಬರನ ಉಪಯೋಗಿಸುವಂತ ವಿಧ. ಸೊ ಎರಡನೇ ವಿಧ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡುವಂತ ವಿಧ. ಸೊ ಇದನ್ನ ಬೀಜೋಪಚಾರ ಹೇಗ್ ಮಾಡ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ. ನಮ್ಮ ಭತ್ತಕ್ಕೆ ಸಾಮಾನ್ಯವಾಗಿ ನಮ್ಮ ರೈತರು ಭತ್ತ ಒಂದು ಎಕರೆಗೆ ನಾಟಿ ಮಾಡಬೇಕು ಅಂದ್ರೆ, ಸಸಿ ಮಡಿ ಮಾಡಬೇಕು ಅಂತಂದ್ರೆ, ಕೆಲವರು 20 ಕೆಜಿ ಉಪಯೋಗಿಸ್ತಾರೆ, ಕೆಲವರು 25 ಕೆಜಿ ಉಪಯೋಗಿಸ್ತಾರೆ. ಸೊ ಅಷ್ಟು ಒಂದು ಎಕರೆಗೆ ಭತ್ತ ಬೇಕಾಗುತ್ತೆ. ಸೊ ಭತ್ತಕ್ಕೆ ನಾವು ಏನ್ ಮಾಡಬಹುದು, ಬೀಜೋಪಚಾರ ಮಾಡಬಹುದು. ಹೇಗೆ ಬೀಜೋಪಚಾರ ಮಾಡಬೇಕಂದ್ರೆ, ಒಂದು 20-25 ಕೆಜಿ ಜೀವ ಭತ್ತ ತಗೊಂಬೇಕು, ಭತ್ತದ ಬೀಜಗಳು ತಗೊಂಬೇಕು. ಆ ಭತ್ತದ ಬೀಜಕ್ಕೆ ನಾವು ಒಂದು 800-500 ಗ್ರಾಂನಷ್ಟು ಜೈವಿಕ ಗೊಬ್ಬರ ತಗೊಂಬೇಕು. ಅದನ್ನ ಮೊದಲು ನಾವೇನ್ ಮಾಡಬೇಕು, ಈ ಭತ್ತದ ಬೀಜಕ್ಕೆ ನಾವು ಜೈವಿಕ ಗೊಬ್ಬರ ಉಪಚಾರಣೆ ಮಾಡಬೇಕು. ಹೇಗೆ ಉಪಚಾರಣೆ ಮಾಡಬೇಕು ಅಂತಂದ್ರೆ, ಒಂದು ಅಂಟು ದ್ರಾವಣ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ರೈತ ಬಾಂಧವರ ಲೆವೆಲ್ ಅಲ್ಲಿ ಮಟ್ಟದಲ್ಲಿ ಹೇಳಬೇಕು ಅಂತಂದ್ರೆ, ಮನೇಲಿ ಬೆಲ್ಲದ ಪಾಕ ಮಾಡ್ಕೊಬೇಕು ಅಥವಾ ಬೆಲ್ಲದ ಆನ ಮಾಡ್ಕೊಬೇಕು. ಆ ಬೆಲ್ಲದ ಆನ ಸ್ವಲ್ಪ ಜಿಗಿ ಜಿಗಿ ಆಗುತ್ತೆ. ಸೊ ಆ ಜಿಗಿ ಜಿಗಿ ಅಂದ್ರೆ ಅಂಟು ಆದಾಗ ಏನಾಗುತ್ತೆ, ಮೊದಲು ನಾವು ತಣ್ಣಗೆ ಮಾಡಿದಂತ ಬೆಲ್ಲದ ದ್ರಾವಣದಲ್ಲಿ ನಾವೇನ್ ಮಾಡಬೇಕು, ಈ ಭತ್ತದ ಬೀಜಗಳನ್ನ ಹಾಕಬೇಕು, ಭತ್ತದ ಬೀಜನ ಹಾಕಬೇಕು. ಆನಂತರ ನಾವು ಈ ಜೈವಿಕ ಗೊಬ್ಬರನ ನಾವು ಆ ಭತ್ತದ ಬೀಜಕ್ಕೆಲ್ಲ ಹಾಕಿ ನಾವೇನ್ ಮಾಡಬೇಕು, ಒಂದ್ 1/2 ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸಿ ನಂತರ ನಾವೇನ್ ಮಾಡಬಹುದು, ಬಿತ್ತನೆಗೆ ಹೋಗಬಹುದು, ಬಿತ್ತನೆ ಮಾಡಬಹುದು. ಸೊ ಇದು ಎರಡನೇ ವಿಧಾನ, ಜೈವಿಕ ಗೊಬ್ಬರನ ಬೀಜೋಪಚಾರ ಮಾಡುವಂತದ್ದು. ಮೂರನೇ ವಿಧಾನ, ಸಸ್ಯ ಬೇರುಗಳಿಗೆ ಉಪಚರಿಸುವ ವಿಧಾನ. ಸಸ್ಯ ಬೇರುಗಳಿಗೆ ಹೇಗಪ್ಪ ಉಪಚರಿಸೋದಂದ್ರೆ, ಯಾವ ಬೆಳೆಗಳನ್ನ ನಾವು ನಾಟಿ ಮಾಡ್ತೀವಿ ಅವುಗಳಿಗೆ ಸಸ್ಯ ಬೇರುಗಳಿಗೆ ಉಪಚರಿಸಬಹುದು. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ನಾಟಿ ಮಾಡುವಂತ ಬೆಳೆಗಳು ಯಾವ್ಯಾವ್ದು ಅಂತಂದ್ರೆ, ಸೊ ಪರ್ಟಿಕ್ಯುಲರ್ಲಿ ಇದು ಎಂತ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಕೆಲವೊಂದಷ್ಟು ತರಕಾರಿ ಸಸಿಗಳು ಅಂತವನ್ನೆಲ್ಲ ನಾವು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ನಾಟಿ ಮಾಡ್ತಿರಲ್ವಾ. ಸೊ ಅಂತ ಅದಕ್ಕೆ ನಾವೇನ್ ಮಾಡಬಹುದು, ಕೆಲವೊಂದಷ್ಟು ಸೂಕ್ಷ್ಮಾಣುಜೀವಿ ಅಥವಾ ಜೈವಿಕ ಗೊಬ್ಬರನ ಉಪಚರಿಸಬಹುದು. ಅದನ್ನ ಸಸ್ಯ ಬೇರುಗಳಿಗೆ ಉಪಚರಿಸುವಂತ ವಿಧಾನ ಅಂತ ಹೇಳ್ತೀವಿ. ಹೇಗ್ ಮಾಡೋದು ಅಂತಂದ್ರೆ, 1 ಕೆಜಿ ಜೈವಿಕ ಗೊಬ್ಬರ ತಗೊಂಬೇಕು, ಅದಕ್ಕೆ 5 ಲೀಟರ್ಷ್ಟು ನೀರನ್ನ ಹಾಕೊಬೇಕು. ಅದನ್ನ ನೀರ್ ಮಾಡಿ ಅಲ್ಲೇ ಹೊಲದಲ್ಲೇ ಒಂದು ಬಗಡ ತರ ಮಾಡ್ಕೊಬೇಕು ಅಥವಾ ಲಿಕ್ವಿಡ್ ತರ ಮಾಡ್ಕೊಬೇಕು ಅಥವಾ ದ್ರಾವಣ ತರ ಮಾಡ್ಕೊಬೇಕು. ಸೊ ಮಾಡ್ಕೊಂಡಾದ ನಂತರ ಕಿತ್ತಂತ ಪೈರನ್ನ ನಾವೇನ್ ಮಾಡಬೇಕು, 1/2 ಗಂಟೆಗಳ ಕಾಲ ಆ ದ್ರಾವಣದಲ್ಲಿ ಅದ್ದಬೇಕು. 1/2 ಗಂಟೆ ಒಳಗಡೆ ಅದ್ದೆ ಆದ ನಂತರ ನಾವು ನಾಟಿ ಮಾಡ್ಲಿಕ್ಕೆ ತಗೊಂಡು ಹೋಗ್ಬೋದು. ಆ 1/2 ಗಂಟೆಗಳ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಸೂಕ್ಷ್ಮಾಣುಜೀವಿ ಅಂದ್ರೆ ಜೈವಿಕ ಗೊಬ್ಬರದಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳೆಲ್ಲ ಬೇರುಗಳ ಮೇಲೆ ಹೋಗಿ ಕೂರ್ತವೆ. ಕೂತ ನಂತರ ನಾವೇನ್ ಮಾಡಬಹುದು, ನಾಟಿ ಮಾಡಬಹುದು. ಸೊ ಇದು ಮೂರನೇ ವಿಧಾನ. ಹಾಗೆ ಇನ್ನೊಂದು ವಿಧಾನ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಕೆಲವೊಂದಷ್ಟು ಬೆಳೆಗಳಿಗೆ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಸಿಂಪರಣೆ ಮಾಡಬಹುದು ಅಥವಾ ಡ್ರೆಂಚ್ ಮಾಡಬಹುದು. ಹೇಗೆ ಅಂತ ಅಂದ್ರೆ, ಯಾವುದೇ ಜೈವಿಕ ಗೊಬ್ಬರ ಆಗ್ಲಿ, ಲಿಕ್ವಿಡ್ ಆದ್ರೂ ಆಗ್ಬೋದು ಅಥವಾ ದ್ರವ ರೂಪಿ ಆದ್ರೂ ಆಗ್ಲಿ, ಪೌಡರ್ ಆದ್ರೂ ಆಗ್ಲಿ, ಆ ಜೈವಿಕ ಗೊಬ್ಬರ ತಗೊಬೇಕು. ಸಾಮಾನ್ಯವಾಗಿ ಪೌಡರ್ ಜೈವಿಕ ಗೊಬ್ಬರ ತಗೋಬೇಕು ಅಂತಂದ್ರೆ, ನಾವು ತಗೊಂಡ್ರೆ 1 ಲೀಟರ್ ನೀರಿಗೆ 8-10 ಗ್ರಾಂನಷ್ಟು ಜೈವಿಕ ಗೊಬ್ಬರ ತಗೊಬೇಕು. ಪುಡಿ ರೂಪದ ಜೈವಿಕ ಗೊಬ್ಬರ ತಗೋಬೇಕು. ಅದನ್ನ 1 ಲೀಟರ್ ನೀರಿಗೆ ಹಾಕೊಂಡು ನಾವೇನ್ ಮಾಡಬಹುದು, ಸ್ಪ್ರೇ ಮಾಡಬಹುದು. ಸಾಮಾನ್ಯವಾಗಿ ನಮ್ಮ ಈ ರೈತ ಬಾಂಧವರ ಹತ್ರ ಇರುವಂತಹ ಕ್ಯಾನ್ಗಳು ಕೆಲವೊಂದು 16 ಲೀಟರ್ ಇರುತ್ತೆ ಅಥವಾ 20 ಲೀಟರ್ ಇರುತ್ತೆ. ಸೊ ಸಾಮಾನ್ಯವಾಗಿ ಒಂದು 20 ಲೀಟರ್ ಕ್ಯಾನ್ಗೆ ಅಂತ ಅಂದ್ರೆ, ನಾವು ಎಷ್ಟು ಜೈವಿಕ ಗೊಬ್ಬರ ತಗೋಬೇಕು ಅಂತಂದ್ರೆ, 200 ಗ್ರಾಂನಷ್ಟು ಜೈವಿಕ ಗೊಬ್ಬರ ತಗೊಬೇಕು. ಸೊ ಇದನ್ನ ನಾವು ಏನ್ ಮಾಡಬಹುದು, ಸ್ಪ್ರೇ ಮಾಡ್ತಾ ಒಳಗಡೆ ಡ್ರೆಂಚಾರು ಮಾಡಬಹುದು ಗಿಡದ ಬೊಡ್ಡೆಗೆ, ಆ ರೂಟ್ಗಳಿಗೆ ಸೇರಿಸಕ್ಕೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಇನ್ನೊಂದೇನಪ್ಪ ಅಂತಂದ್ರೆ, ದ್ರವರೂಪಿ ಜೈವಿಕ ಗೊಬ್ಬರಗಳಾದ್ರೆ ನಾವೇನಪ್ಪ ಮಾಡ್ಬೇಕಂತಂದ್ರೆ, 5-6 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ದ್ರವರೂಪಿ ಜೈವಿಕ ಗೊಬ್ಬರನ ಸ್ಪ್ರೇ ಸಿಂಪರಣೆ ಮಾಡಬಹುದು ಅಥವಾ ಬೇರೆಗೆ ಡ್ರೆಂಚ್ ಮಾಡಬಹುದು, ಬೇರೆಗೆ ಸುರಿಬಹುದು. ಸೊ ಇದು ಜೈವಿಕ ಗೊಬ್ಬರಗಳನ್ನ ಉಪಚರಿಸುವಂತ ವಿಧಾನ. ಇನ್ನೊಂದು ಮುಖ್ಯವಾಗಿ ರೈತ ಬಾಂಧವರೇ, ಜೈವಿಕ ಗೊಬ್ಬರ ಉಪಯೋಗಿಸ್ಬೇಕಾದ್ರೆ ನಾವು ಮುಖ್ಯವಾಗಿ ವಹಿಸಬೇಕಾದಂತ ಮುನ್ನೆಚ್ಚರಿಕಾ ಕ್ರಮಗಳು ಏನೇನು, ಇದು ರೈತ ಬಾಂಧವರಲ್ಲಿ ನಾವು ಹೇಳುವಂತ ವಿಚಾರ ಏನಂದ್ರೆ, ಮೊದಲನೇದಾಗಿ ಈ ಜೈವಿಕ ಗೊಬ್ಬರನ ಯಾವುದೇ ರೀತಿಲೂ ಯಾವುದೇ ರಾಸಾಯನಿಕ ಕ್ರಿಮಿನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಹಾಗೂ ರಾಸಾಯನಿಕ ಶಿಲೀಂದ್ರನಾಶಕಗಳ ಜೊತೆ ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಿ ಬಳಸಬಾರದು. ಯಾವುದೇ ಕಾರಣದಲ್ಲೂ ನಾವು ಈ ರಾಸಾಯನಿಕ ಪದಾರ್ಥಗಳಲ್ಲಿ ನಮ್ಮ ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಬಾರದು. ಮೊದಲನೇ ಇದು ಮುನ್ನೆಚ್ಚರಿಕಾ ಕ್ರಮಗಳು. ಎರಡನೇ ಮುನ್ನೆಚ್ಚರಿಕಾ ಕ್ರಮ ಏನಪ್ಪ ಅಂತಂದ್ರೆ, ನಾವು ಅಂಟು ಮಾಡಿದ ದ್ರಾವಣದಲ್ಲೇ ನಾವು ಜೈವಿಕ ಗೊಬ್ಬರಗಳನ್ನ ಹಾಕಬೇಕು. ಸಾಮಾನ್ಯವಾಗಿ ನಾನು ಆವಾಗ್ಲೇ ಹೇಳಿದೆ, ಬೀಜೋಪಚಾರ ಮಾಡಬೇಕಾದ್ರೆ ನಾವು ಬೆಲ್ಲದ ಆನ ಮಾಡ್ಕೊಬೇಕು ಅಂತ ಹೇಳ್ತೀವಿ. ನಾವು ಬೆಲ್ಲದ ಆನ ಮಾಡಬೇಕಾದ್ರೆ ನಾವು ಹೀಟ್ ಬಿಸಿ ಮಾಡಲೇಬೇಕಾಗುತ್ತೆ. ಆ ಬಿಸಿ ಮಾಡಿದಂತ ಬೆಲ್ಲದ ಆನ ಕೂಲ್ ಅಥವಾ ತಂಪಾದ ಮೇಲೇನೆ ನಾವು ಜೈವಿಕ ಗೊಬ್ಬರನ ಉಪಚರಿಸೋದು ಬಹಳ ಒಳ್ಳೆಯದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಜೈವಿಕ ಗೊಬ್ಬರನ ಉಪಯೋಗಿಸ್ಬೇಕಾದ್ರೆ ಅತಿ ಹೆಚ್ಚು ಬಿಸಿಲು ಅಥವಾ ಅತಿ ಹೆಚ್ಚು ತಣ್ಣಗಿರುವಂತ ಕಂಡೀಷನ್ಗಳಲ್ಲಿ ಇಡಬಾರದು ಜೈವಿಕ ಗೊಬ್ಬರನ. ಅಂದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ಜೈವಿಕ ಗೊಬ್ಬರನ ನೆರಳಲ್ಲೇ ಉಪಚರಿಸುವಂತ ವಿಧಾನ ಇರಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಲಕೋಟೆ ಮೇಲೆ ನಮೂದಿಸಿದ ಜೈವಿಕ ಗೊಬ್ಬರನ ಮಾತ್ರ ನಾವು ಆ ಬೆಳೆಗೆ ಹಾಕಬೇಕು. ಅಂದ್ರೆ ನಾವು ಬರೆದಿರ್ತೀವಿ ಯಾವ ಬೆಳೆಗೆ ಯಾವ ಜೈವಿಕ ಗೊಬ್ಬರನ ಹಾಕಬೇಕು ಅಂತ. ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಈ ಅಜೋಸ್ಪೈರ್ಲಮ್ ನ ತಗೊಂಡೋಗ್ಬಿಟ್ಟು ದ್ವಿದಳ ಧಾನ್ಯಗಳಿಗೆ ಹಾಕಬಾರದು. ಯಾಕಪ್ಪ ಅಂತಂದ್ರೆ, ಅಜೋಸ್ಪೈರ್ಲಮ್ ದ್ವಿದಳ ಧಾನ್ಯಗಳಲ್ಲಿ ಬೇರ್ ಗಂಟನ್ನ ಮಾಡೋದಿಲ್ಲ. ಆದ್ರೆ ಅದೇ ರೈಸೋಬಿಯಂ ಬಂದು ಏಕದಳ ಧಾನ್ಯಕ್ಕೆ ಹಾಕೋಕ್ಕಾಗಲ್ಲ. ರೈಸೋಬಿಯಂ ಯಾವಾಗ್ಲೂ ದ್ವಿದಳ ಧಾನ್ಯಗಳಿಗೆ ಹಾಕಬೇಕು, ಅಜೋಸ್ಪೈರ್ಲಮ್ ಯಾವಾಗ್ಲೂ ಏಕದಳ ಧಾನ್ಯಗಳಿಗೆ ಹಾಕಬೇಕು. ಅಂದ್ರೆ ಯಾವ ಬೆಳೆಗೆ ಯಾವ ಜೈವಿಕ ಗೊಬ್ಬರ ಅಂತ ನಾವು ನಮೂದಿಸಿರ್ತೀವಿ, ಅದನ್ನೇ ರೈತ ಬಾಂಧವರು ಉಪಯೋಗಿಸಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇಷ್ಟು ಹೇಳಿ, ನಮ್ಮ ಇನ್ನಷ್ಟು ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅಂದ್ರೆ, ನಮ್ಮ ರೈತ ಬಾಂಧವರು ನಾನೇನು ವಿನಂತಿಸ್ಕೊಳ್ತೀನಿ ಅಂತಂದ್ರೆ, ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ಬನ್ನಿ. ಕೃಷಿ ಸೂಕ್ಷ್ಮಜೀವಶಾಸ್ತ್ರ ವಿಭಾಗಕ್ಕೆ ಬಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಇನ್ನೊಂದಷ್ಟು ಸೂಕ್ತ ಸಲಹೆಯನ್ನ ಪಡ್ಕೊಬಹುದು. ಸೊ ಸರ್, ಜೊತೆಗೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದ್ರೆ, ನಮ್ಮ ರೈತ ಬಾಂಧವರಿಗೆ ನಾನು ಹೇಳೋದೇನಂದ್ರೆ, ನನ್ನ ಫೋನ್ ನಂಬರ್ ನನ್ನ ಮೊಬೈಲ್ ನಂಬರ್ ನ ತಗೊಳ್ಳಿ. ತಗೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಯಾವಾಗ್ಲಾದ್ರೂ ಆಗ್ಲಿ ಕರೆ ಮಾಡಿ ಕೇಳ್ಕೊಬಹುದು. ಜೈವಿಕ ಗೊಬ್ಬರಗಳ ಬಗ್ಗೆ ಅಥವಾ ಉಪಯೋಗಿಸುವಂತ ಬಗ್ಗೆ ಮತ್ತೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಾವು ನಮ್ಗೆ ನಮ್ಮ ಇನ್ಫಾರ್ಮೇಶನ್ ನಾನು ಕೊಡ್ಲಿಕ್ಕೆ ರೆಡಿ ಇರ್ತೀನಿ. ಯಾವ್ದು ನನ್ನ ಮೊಬೈಲ್ ನಂಬರ್ ಅಂತಂದ್ರೆ, ನನ್ನ ಮೊಬೈಲ್ ನಂಬರ್ ಬಂದು 7676614. ಧನ್ಯವಾದಗಳು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ಹಾಗೂ ಅವುಗಳ ವೈಜ್ಞಾನಿಕ ಉಪಯೋಗ ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಂದೀಶ್ ಎಂಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅತ್ತಿಗುಂದದ ನೇತ್ರಾವತಿ ಮತ್ತು ತಂಡದವರಿಂದ ದೇವರ ಪದಗಳು. ನಿರುವಾಣಿ ಅಜ್ಜೈನ ನೆಲಕ್ಕೆ ನೋಡಣ ಬನ್ನಿಯೇ ಗಿಣಿಯೇ ಗಿಣಿಯೇ ಪದಕ ದರ್ಶನೇ ಕೋರಳಿಗೆ ಏ ಗಿಣಿಯೇ ಗಿಣಿಯೇ ಪದಕ ದರ್ಶನೇ ಕೋರಳಿಗೆ ಏ ಗಿಣಿಯೇ ನಿರುವಾಣಿ ಅಜ್ಜೈನ ನೆಲಕ್ಕೆ ನೋಡನ ಬನ್ನಿಯೇ ಗಿಣಿಯೇ ಗಿಣಿಯೇ ಪದಕ ದರ್ಶನೇ ಕೋರಳಿಗೆ ಏ ಗಿಣಿಯೇ ಗಿಣಿಯೇ ಪದಕ ದರ್ಶನೇ ಕೋರಳಿಗೆ ಏ ಗಿಣಿಯೇ ಗಿಣಿ ಪದಕನೆ ದರ್ಶನೆ ಕೊರಳಿಗೆ ಚಿನ್ನದ ಏ ಗಿಣಿಯೇ ಗಿಣಿಯೇ ಎರಕ ಬಿಡಿಸಾರೆ ಮಾಟಕ್ಕೆಲ್ಲ ಏ ಗಿಣಿಯೇ ಗಿಣಿಯೇ ಎರಕ ಬಿಡಿಸಾರೆ ಮಾಟಕ್ಕೆಲ್ಲ ಏ ಗಿಣಿಯೇ ಗಿಣಿಯರ ಕಬಿಡಿಸಾರೆ ಮಾಟಕ್ಕೆಲ್ಲ ಏ ಗಿಣಿಯೇ ಗಿಣಿಯರ ಕಬಿಡಿಸಾರೆ ಮಾಟಕ್ಕೆಲ್ಲ ಏ ಗಿಣಿಯೇ ಗಿಣಿ ಗುರುವಿನ ಮಠದಾಗೆ ತಿರುಗಾಡೋ ರಿವರ್ಯಾರೆ ಏ ಗಿಣಿಯೇ ಗಿಣಿಯೇ ಬಿಳಿಯಂಗಿ ಬೆಳ್ಳಿ ಬಾಳಿಯೋರೇ ಗಿಣಿಯೇ ಗಿಣಿಯೇ ಬಿಳಿಯಂಗಿ ಬೆಳ್ಳಿ ಬಾಳಿಯೋರ ಏ ಗಿಣಿಯೇ ಬಿಳಿಯಂಗಿ ಬೆಳ್ಳಿ ಬಾಳಿಯೋರ ಏ ಗಿಣಿಯೇ ಗಿಣಿಯೇ ಬಿಳಿಯಂಗಿ ಬೆಳ್ಳಿ ಬಾಳಿ ಬಳಿಯೋರೆ ನನ್ನಯ್ಯ ಏ ಗಿಣಿಯೇ ಗಿಣಿಯೇ ಏನು ಕೊಟ್ಟು ನಮ್ಮ ಗುರುವಿಗೆ ಗಿಣಿಯೇ ಗಿಣಿಯೇ, ಏನು ಕೊಟ್ಟು ನಮ್ಮ ಗುರುವಿಗೆ ಗಿಣಿಯೇ ಗಿಣಿ, ಪಾಲಿಕೆ ಕೊಟ್ಟೆ ಗುರುವಿಗೆ ಗಿಣಿಯೇ ಗಿಣಿಯೇ, ಪಾಲಿಕೆ ಕೊಟ್ಟೆ ಗುರುವಿಗೆ ಪಾಲಿಕೆ ಕೊಟ್ಟೆ ಗುರುವಿಗೆ ತುರುವಿನ ಮಠದ ಏ ಗಿಣಿಯೇ ಗಿಣಿಯೇ, ಗ್ರಾಮಕ್ಕೆ ಅವರ ಕಳವಿದೆ ಗಿಣಿಯೇ ಗಿಣಿಯೇ, ಗ್ರಾಮಕ್ಕೆ ಅವರ ಕಳವಿದೆ ಗ್ರಾಮಕ್ಕೆ ಅವರ ಕಳವಿದೆ ಗಿಣಿಯೇ ಗಿಣಿಯೇ, ಗ್ರಾಮಕ್ಕೆ ಅವರ ಕಳವಿದೆ ಗಿಣಿಯೇ ಗಿಣಿಯೇ, ಹಾಲು ಬಾವಿಯ ಮೇಲೆ ಆರ್ಯಾಡರಿವರ್ಯಾರೇ ಗಿಣಿಯೇ ಗಿಣಿಯೇ, ಆರೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿಯೇ, ಆರೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿ, ಆರೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿಯೇ, ಆರೋ ಬಣ್ಣದ ಉಲಿ ಬಣ್ಣದ ಉಲಿರ ನಿರ್ವಾಣಯ್ಯ ಏ ಗಿಣಿಯೇ ಗಿಣಿಯೇ, ಆರ್ಯಾಡಿ ಉಲಿಯ ಏರೋದಾರೇ ಗಿಣಿಯೇ ಗಿಣಿಯೇ, ಆರ್ಯಾಡಿ ಉಲಿಯ ಅಡಿ ಹುಲಿಯೇರೋದಾರೇ ಗಿಣಿಯೇ ಗಿಣಿಯೇ, ಆಲಡಿ ಹುಲಿಯೇರೋದಾರೇ ಗಿಣಿಯೇ ಗಿಣಿ, ತುಪ್ಪದ ಬಾವಿಯ ಮೇಲೆ ಹತ್ಯಾಡೋರಿವರ್ಯಾರೇ ಗಿಣಿಯೇ ಗಿಣಿಯೇ, ಅತೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿಯೇ, ಅತೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿ, ಅತೋ ಬಣ್ಣದ ಉಲಿ ರಾಜ ಏ ಗಿಣಿಯೇ ಗಿಣಿಯೇ, ಅತೋ ಬಣ್ಣದ ಉಲಿ ಹಲಸಿನೇ ಅಣ್ಣು ಮೆಣಸಿನ ಗೊಂಚಾಲು ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿ, ಮಾವಿನನೇ ಹಣ್ಣು ನೇರಲ ಗೊಂಚಾಲು ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿಯೇ, ಹೊಲಸೆ ಬಂದವೇ ಗುರು ಮಠಕ್ಕೆ ಏ ಗಿಣಿಯೇ ಗಿಣಿ, ಸಿದ್ಧರ ಮಠದಾಗೆ ಓದಿನ ಪರಿವಾರ ಏ ಗಿಣಿಯೇ ಗಿಣಿಯೇ, ಒದ್ದು ತಪ್ಪಿದರೆ ಕಡಲೆಯ ಏಗಿಣಿಯೇ ಗಿಣಿಯೇ, ಒದ್ದು ತಪ್ಪಿದರೆ ಕಡಲೆಯ ಏಗಿಣಿಯೇ ಗಿಣಿ, ಒದ್ದು ತಪ್ಪಿದರೆ ಕಡಲೆಯ ಏಗಿಣಿಯೇ ಗಿಣಿಯೇ, ಒದ್ದು ತಪ್ಪಿದರೆ ಕಡಲೆಯ ಒದ್ದೋನೆ ತಪ್ಪಿದರೆ ಕಡಲೆಯ ಪನಿವಾರ ಏಗಿಣಿಯೇ ಗಿಣಿಯೇ, ಇಬ್ಬರು ತೂಗಿದರೆ ಇಲವೆಂದ ಏಗಿಣಿಯೇ ಗಿಣಿಯೇ, ಇಬ್ಬರು ತೂಗಿದರೆ ಇಲವೆಂದ ಬರು ತೋಗಿದರೆ ಇಲವೆಂದ ಏಗಿಣಿಯೇ ಗಿಣಿಯೇ, ಇಬ್ಬರು ತೋಗಿದರೆ ಇಲವೆಂದ ಹೇಗಿಣಿಯೇ ಗಿಣಿ, ಬರು ತೋಗಿದರೆ ಇಲವೆಂದ ಒಳಗಿರುವ ಏಗಿಣಿಯೇ ಗಿಣಿಯೇ, ಸಿದ್ಧರು ತೂಗಿದರೆ ಗಳಿರೆಂದ ಏಗಿಣಿಯೇ ಗಿಣಿಯೇ, ಸಿದ್ಧರು ತೂಗಿದರೆ ಗಳಿರೆಂದ ಏಗಿಣಿಯೇ ಗಿಣಿ, ಹತ್ತು ಬಣ್ಣದ ಓಲೆ ರಾಜ ಏಗಿಣಿಯೇ ಗಿಣಿಯೇ, ಹತ್ತು ಬಣ್ಣದ ಓಲೆ ಹತ್ತೋನೆ ಬಣ್ಣದ ಉಲಿ ರಾಜ ನಿರ್ವಾಣಯ್ಯ ಏಗಿಣಿಯೇ ಗಿಣಿಯೇ, ಅತ್ಯಾಡಿ ಉಲಿಯ ಏರೋದಾರೆ ಏಗಿಣಿಯೇ ಗಿಣಿಯೇ, ಅತ್ಯಾಡಿ ಉಲಿಯ ಏರೋದಾರೆ ಏಗಿಣಿಯೇ ಗಿಣಿ, ಅತ್ಯಾಡಿ ಉಲಿಯ ಏರೋದಾರೆ ಗಿಣಿಯೇ ಗಿಣಿಯೇ, ಅತ್ತಾಡಿ ಹುಲಿಯ ಏರೋದಾರೆ ಹೇ ಗಿಣಿಯೇ ಗಿಣಿ, ಹಬ್ಬಿದ ಮಳೆಯಾಗೆ ಗುಬ್ಬಿ ಗುಡ ಒಯ್ದು ಏ ಗಿಣಿಯೇ ಗಿಣಿಯೇ, ಕಬ್ಬಕ್ಕಿ ಗೌಜ ಮಾರಿ ಮಾಡಿ ಏ ಗಿಣಿಯೇ ಗಿಣಿಯೇ, ಕಬ್ಬಕ್ಕಿ ಗೌಜ ಮಾರಿ ಮಾಡಿ ಏ ಗಿಣಿಯೇ ಗಿಣಿಯೇ, ಹಬ್ಬಿದ ಮಳೆಯಾಗೆ ಗುಬ್ಬಿ ಗುಡ ಒಯ್ದು ಏ ಗಿಣಿಯೇ ಗಿಣಿಯೇ, ಕಬ್ಬಕ್ಕಿ ಗೌಜ ಮಾರಿ ಮಾಡಿ ಏ ಗಿಣಿಯೇ ಗಿಣಿಯೇ, ಕಬ್ಬಕ್ಕಿ ಗೌಜ ಮಾರಿ ಮಾಡಿ ಹೇ ಗಿಣಿಯೇ ಗಿಣಿ, ಕಬ್ಬಕ್ಕಿನೇ ಗೌಜ ಮರಿ ಮಾಡಿ ನಿರ್ವಾಣಯ್ಯ ಏ ಗಿಣಿಯೇ ಗಿಣಿಯೇ, ಒಬ್ಬನೇ ಅಲ್ಲಿ ನೆಲೆಯಾಗೊಂಡ ಏ ಗಿಣಿಯೇ ಗಿಣಿಯೇ, ಒಬ್ಬನೇ ಅಲ್ಲಿ ನೆಲೆಯಾಗೊಂಡ ಏ ಗಿಣಿಯೇ ಗಿಣಿಯೇ, ಗುರುವಿನ ಮಠದಾಗೆ ತಿರುಗಾಡೋರಿವರ್ಯಾರೇ ಏ ಗಿಣಿಯೇ ಗಿಣಿಯೇ, ಬಿಳಿ ಅಂಗಿ ಬೆಳ್ಳಿ ಬಾಳಿಯೋರೇ ಗಿಣಿಯೇ ಗಿಣಿಯೇ, ಬಿಳಿ ಅಂಗಿ ಬೆಳ್ಳಿ ಬಾಳಿಯೋರ ಗಿಣಿಯೇ ಗಿಣಿ, ಬಿಳಿ ಅಂಗಿ ಬೆಳ್ಳಿ ಬಾಳಿಯೋರೇ ಗಿಣಿಯೇ ಗಿಣಿಯೇ, ಬಿಳಿ ಅಂಗಿ ಬೆಳ್ಳಿ ಬಾಳಿ ಬೆಳ್ಳಿ ಬಳಿಯೋರೆ ಅಣ್ಣಯ್ಯ ಏ ಗಿಣಿಯೇ ಗಿಣಿಯೇ, ಏನು ಕೊಟ್ಟೋ ನಮ್ಮ ಗುರುವಿಗೆ ಏ ಗಿಣಿಯೇ ಗಿಣಿಯೇ, ಏನು ಕೊಟ್ಟ ನಮ್ಮ ಗೋರಾವಿಗೆ ಏಗಿಣಿಯೇಗಿ ಪಾಲಿಕೆ ಕೊಟ್ಟೆ ಗೋರೋವಿಗೆ ಏಗಿಣಿಯೇಗಿಣಿಯೇ ಪಾಲಿಕೆ ಕೊಟ್ಟೆ ಗೋರಾವಿಗೆ ಇದುವರೆಗೂ ಭದ್ರಾವತಿ ತಾಲೂಕು ಅತ್ತಿಗುಂದದ ನೇತ್ರಾವತಿ ಮತ್ತು ತಂಡದವರಿಂದ ದೇವರ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಪರಿಸರ ಗೀತೆ. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ